gentlemen, I'd like to invite on the dais to lead the oath-taking ceremony one of favorite athletes from Karnataka, Sri Hari Nataraj. Request Sri Hari Nataraj to take the oath. ಕ್ರೀಡಾಪಟು ಬರ್ತಾ ಇದ್ದಾರೆ, ನೀವು ಚಪ್ಪಾಳೆನೆ ಹೊಡಿತಾ ಇಲ್ಲ, ಏನಿದು ಬೆಂಗಳೂರು? ಗುಡ್ ಈವ್ನಿಂಗ್ ಟು ಎವ್ರಿವನ್ ಪ್ರೆಸೆಂಟ್ ಹಿಯರ್. ವಿ ಸ್ವೇರ್ ದಟ್ ವಿ ವಿಲ್ ಟೇಕ್ ಪಾರ್ಟ್ ಇನ್ ದ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ 2021 ಬೆಂಗಳೂರು, ರಿಸ್ಪೆಕ್ಟಿಂಗ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ವಿಚ್ ಗವರ್ನ್ ದಮ್, and desirous of participating in the true spirit of sportsmanship for the honor of universities and glory of sports. Thank you. And now the torch bearing ceremony of the Khelo India University Games, beginning with Miss Sahana Kumari, athletics, and Mr. S.V. Sunil, hockey, senior athlete. As we are all aware, this is the symbolic representation of the Khelo India University Games. It's going to start. The symbolic touch will start with Ms. Sahana Kumari, athletics. Handing over to Mr. S.V. Sunil, hockey senior athletes. They have done our country proud with their achievement in the respective fields of athletics and hockey. And followed by Tanisha Verma in archery, Sai Pratik badminton, Vimika in boxing, and Mr. Lohitaksha Batrinath in tennis, who will be participating in this edition of the games. Here we go. Khelo India, Khelo. Khelo India. Congratulations to all the athletes who participated. And now, ladies and gentlemen, we are now going to the lighter side but the entertaining side. The performance by Chandan Shetty, who is a well-known artist of Karnataka and the music director. And he has composed and sung the Khelo India anthem. It represents the spirit of playing and playing to win, emphasizing the importance of participating in playing a sport. It will also talk on the pride of Karnataka's rich sporting history as well. Ladies and gentlemen, ಸ್ವಾಗತಿಸಿ ಚಂದನ್ ಶೆಟ್ಟಿ. ಮೈ ಪ್ರಣಾಮ್ಸ್ ಅಂಡ್ ರೆಸ್ಪೆಕ್ಟ್ ಟು ಆಲ್ ದ ಡಿಗ್ನಿಟರೀಸ್ ಪ್ರೆಸೆಂಟ್. ವೆಲ್ಕಮ್ ಟು ಬೆಂಗಳೂರು. ಬಂದೆ ಲಾಡೋದೇ ಹಿಂದಿಯಾಗಿ ಸೋಲೋದೇ ತಪ್ಪು ಗೆದ್ಕೊಂಡೋಗೋದೇ associated with this sporting event. Wonderful initiative by the government. I thank everyone who gave this opportunity. All the best athletes, play to win. Kelo India, Kelo! The Kelo India University Games anthem. Kelo India, Kelo! Kelo India, Kelo! Kelo India, Kelo! Kelo India, Kelo! Kelo, let's play the game, Maru! University Games 2021, bringing together all sportsmen and women in the golden spirit of sportsmanship and celebrating the golden hue, the glory of competitive sport. Well, ladies and gentlemen, the Honorable Vice President of India, M. Venkaiah Naidu, is departing from the venue. But please note, the event will continue after the dignitaries leave the venue. So let's give a round of applause and thank the Honorable Vice President of India, M. Venkaiah Naidu, for his august presence. thereby inspiring all of us ನಮ್ಮೆಲ್ಲರಿಗೂ ಅಪಾರವಾಗಿ ಬೆಂಬಲವನ್ನು ನೀಡಿ ಇದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು. ಹಾಗೆ ಕರ್ನಾಟಕ ರಾಜ್ಯದ ಗಣ್ಯವ್ಯಕ್ತ ರಾಜ್ಯಪಾಲರಾದ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರು ಸಹ ನಿರ್ಗಮಿಸಿದ್ದಾರೆ. ವಿ ವುಡ್ ಆಲ್ಸೋ ಲೈಕ್ ಟು ಎಕ್ಸ್ಪ್ರೆಸ್ ಅವರ್ ಥ್ಯಾಂಕ್ಸ್ ಟು ದಿ ಆನರಬಲ್ ಗವರ್ನರ್ ಆಫ್ ಕರ್ನಾಟಕ ಶ್ರೀ ತಾವರ್ಚಂದ್ ಗೆಹ್ಲೋಟ್. ಬೆಂಗಳೂರು ಚಪ್ಪಾಳೆ. We are deeply honored to have had with us the towering presence of the Honorable Absolutely. Vice President of India. His presence here was a show of support for all the athletes participating in these games. Thank you very much, sir. Once again, coming back to the most important aspect of the cultural program that, as we are all aware, Karnataka is known for its rich cultural heritage. And of course, now we're going to showcase the rich cultural heritage of Karnataka through folk artists. And as you all know, artists are not after money, they are after your clapping. So please put your hands together and welcome the artists who will showcase not just the cultural heritage of Karnataka, but different parts of country, Chande, Nasik dolls and Punjabi dolls. So the countdown has begun, the cultural presentations. 5, 4, 3, 2, 1, here we go. Bring the drums out, bring the dolls out. ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ 2021 ಉದ್ಘಾಟನಾ ಸಮಾರಂಭದ ನೇರ ಪ್ರಸಾರವನ್ನು ಡಿಡಿ ಚಂದ್ರವಾಹಿನಿಯ ಸಹಯೋಗದಲ್ಲಿ ಇದುವರೆಗೂ ಆಲಿಸಿದರೆ ಕಾರ್ಯಕ್ರಮ ನಿರ್ವಹಣೆ ಎನ್ಕೆ ಶಿವಕುಮಾರ್, ರೋಸ್ಲಿಂಡ್ ಮ್ಯಾಥ್ಯೂ ಹಾಗೂ ಆಶಾ, ತಾಂತ್ರಿಕ ಸಹಕಾರ ಜಿ ಶಿವಶಂಕರ್, ನಾರಾಯಣ್, ಜಾನ್ ಪ್ಯಾಟ್ರಿಕ್, ಮೋಹನ್ ರಾಜು ಮತ್ತು ಮುನಿರಾಜು, ಸಮಗ್ರ ನಿರ್ವಹಣೆ ಡಾಕ್ಟರ್ ನಿರ್ಮಲಾ ಸಿ ಯಲಿಗಾರ್. ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ 2021. ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ 2021. ಬೆಂಗಳೂರಿನಲ್ಲಿ ಇದೇ 24ರಿಂದ ಮೇ 3ರವರೆಗೆ ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯಗಳ ಕ್ರೀಡಾಕೂಟ. ವಹಾ ತೋ ಬಹುತ್ ಜೋಶ್ ಥಾ ಒಡಿಶಾ ಮೇ ಹಮನೆ ಪಹಲಿ ಬಾರ್ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ ಕೀ ಕರ್ನಾಟಕ ಮೇ ಭೀ ಬೆಂಗಳೂರು ಮೇ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಹೋಂಗಿ. ಹೌಸ್ ದ ಜೋಶ್ ಬೆಂಗಳೂರು, ಹೌಸ್ ದ ಜೋಶ್. ವಿವಿಧ ರಾಜ್ಯಗಳಿಂದ 4,500 ಹೆಚ್ಚು ಕ್ರೀಡಾಪಟುಗಳು, 20 ಹೆಚ್ಚು ವಿವಿಧ ಕ್ರೀಡೆಗಳಲ್ಲಿ ಭಾಗಿ. ದೂರದರ್ಶನ ಹಾಗೂ ಆಕಾಶವಾಣಿಯಲ್ಲಿ ಕ್ಷಣಕ್ಷಣಕ್ಕೂ ಮಾಹಿತಿ. ಆಕಾಶವಾಣಿಯಲ್ಲಿ ಪ್ರತಿದಿನ ದೈನಂದಿನ ವರದಿ. ಕ್ರೀಡಾಂಗಣಕ್ಕೆ ಬನ್ನಿ, ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ಗೆ ಪ್ರೋತ್ಸಾಹಿಸಿ. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ 2021 ದೈನಂದಿನ ವರದಿ ಕನ್ನಡದಲ್ಲಿ ನಾಳೆ ಬೆಳಗ್ಗೆ 10:05 ಮೂಡಿ ಬರಲಿದೆ. 10:30 ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ದೈನಂದಿನ ವರದಿಯನ್ನು ಕೇಳುತ್ತೀರಿ. ಆಕಾಶವಾಣಿ ಭದ್ರಾವತಿ ತರಂಗಾಂತರ 444.44 ಮೀಟರ್ಗಳು ಅಂದರೆ 675 ಕಿಲೋ ಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ನಾನು ವಿದ್ಯಾದೇವಿ ಬಿಎಸ್. ಈಗ ಸಮಯ 5:59:30. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಅಥವಾ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ.